ಕಬ್ಬಿನ ಬೆಳೆ ಒಳಗ ಶುರು ಮಾಡಿದ್ರಿ, ಕಬ್ಬಿನ ಬೆಳೆ ಒಳಗೆ ಶುರು ಮಾಡುವಾಗ ಅದು ಹೆಂಗ್ ಶುರು ಮಾಡಿದ್ರಿ? ಅದನ್ನೇನು ಬೇರಿನ ತುಂಡುಗಳಿಗೆ ಏನು ಬೀಜೋಪಚಾರ ಮಾಡಿ ಶುರು ಮಾಡಿದ್ರೆ? ಬೀಜೋಪಚಾರ ಮಾಡಿ ಚಾಲು ಮಾಡಿದ್ವಿ ಸರ್. ಆಮೇಲೆ ಹಂಗ ಸ್ವಲ್ಪ ಸ್ಪ್ರೇ ಮಾಡ್ತಿದ್ವಿ, ಸ್ಪ್ರೇನು ಮಾಡ್ತಾ ಇದ್ರಿ. ಬೀಜೋಪಚಾರ ಅಂತೂ ನಾಟಿ ಮಾಡುವ ಸಮಯದೊಳಗೆ ತಾವು ಮಾಡ್ತೀರಿ, ಅದ್ರ ನಂತರ ಈಗೇನು ಸ್ಪ್ರೇ ಮಾಡುವಂತ ಒಂದು ಸಂದರ್ಭ ಇರ್ತಾವ, ಅದನ್ನ ಯಾವಾಗ ಯಾವಾಗ ಮಾಡಿದ್ರಿ, ಎಷ್ಟೆಷ್ಟು ಪ್ರಮಾಣದೊಳಗೆ ಮಾಡಿದ್ರಿ, ಹೆಂಗ್ ಮಾಡಿದ್ರಿ? ಅದು ಎಲೆಗಳು ಕಾಣಿದ ನಂತರ ಒಂದು 40 ಡೇಸ್ ನಂತರ ಸ್ಪ್ರೇ ಬರ್ತದೆ ಸರ್, ಆ ಸ್ಪ್ರೇ ಮಾಡಿದ್ವಿ. ಆಮೇಲೆ 75 ಡೇಸ್ ಹಿಂಗ್ ಅಂದ್ರೆ ಒಂದು ತಿಂಗಳು ಬಿಟ್ಟು ಗ್ಯಾಪ್ ಇಟ್ಟು ಒಂದು ತಿಂಗಳು 15-20 ದಿವಸದ ನಂತರ ಒಂದು ನಾವು ಬೆಳೆ ನೋಡ್ಕೊಂಡು ಸ್ಪ್ರೇ ಮಾಡ್ಕೊತೀವಿ ಸರ್. 5.5 ಎಕರೆ ಒಳಗೆ ನೀವು ಇದನ್ನ ಪ್ರಯೋಗ ಮಾಡಿದ್ರಿ ಸರ್. ಮೊದಲ 9 ಎಕರೆ ಒಳಗೆ ನಿಮ್ದು ಕಬ್ಬಿರುವಂತದ್ದು. ಈಗೇನು ನೀವು ಹೋಮಿಯೋ ಔಷಧ ಟ್ರೀಟ್ಮೆಂಟ್ ಮಾಡಿ ಮಾಡ್ತಾ ಇದ್ದೀರಿ, ಅದಕ್ಕೆ ಆಮೇಲೆ ರಾಸಾಯನಿಕ ಗೊಬ್ಬರ ಬಳಸಿ ಇನ್ನು ಕಬ್ಬು ಬೆಳೀತಾ ಇದ್ದೀರಿ, ವ್ಯತ್ಯಾಸ ನಿಮಗ ಗೊತ್ತಾಯ್ತು? ಫಸ್ಟ್ ವ್ಯತ್ಯಾಸ ಕಾಸ್ಟ್ ಎಫೆಕ್ಟಿವ್ ಖರ್ಚು ಒಂದು ಕ್ಲಿಯರ್ ಆಗಿದ್ದು. ಆಮೇಲೆ ಈಗಿನ ಲೈವ್ ನೋಡ್ಬೇಕಂದ್ರೆ ಬೆಳೆಯಿದೆ ಸರ್, ಬೆಳಿಬಂದ್ರೆ ಡಿಫ್ರೆನ್ಸ್ ಗೊತ್ತಾಗಿ ಆಯ್ತು. ರಾಸಾಯನಿಕ ಹೋಮಿಯೋಕ ಡಿಫ್ರೆನ್ಸ್ ಕಣ್ಮುಂದೆ ಕಾಣಿಸ್ತದೆ, ಕಣ್ಮುಂದೆ ಕಾಣಿಸ್ತಂತಿದ್ರಿ. ನಿಮಗೆ ಏನ್ ವ್ಯತ್ಯಾಸ ಅನಿಸ್ತಾವ? ಎಲಿಗಳು ಸ್ವಲ್ಪ ದೊಡ್ಡ ಹೋಗ್ತದೆ ಸರ್, ಹಸಿರಿರ್ತಾವ. ಆಮೇಲೆ ನಮ್ ಕಬ್ಬಿನ ಎಲೆಗಳು ಒಂದು ಬಿಳಿದೊಂದು ಗೆರೆ ಇರ್ತದೆ, ಅದು ವೈಟ್ ಇರಬೇಕು, ಅದೆಲ್ಲ ನಿಚ್ಚಳ ಕಾಣಿಸ್ತದೆ ಸರ್. ಎಲ್ಲ ಅಂದ್ರ ಕಬ್ಬಿನ ಒಂದು ಬೆಳೆ ಆರೋಗ್ಯ ಅದರದ್ದು ಚಲೋ ಇತ್ತು ಅಂತ ಹೇಳಿ, ಹಸಿರಿತ್ತು, ಆರೋಗ್ಯ ಚಲೋ ಇತ್ತು, ದಟ್ಟ ಹಸಿರಿತ್ತು, ದಪ್ಪ ಇಲ್ಲಿ ಒಂದು ಕಬ್ಬಿನ ಇಲ್ಲಿ ಹಾಕ್ಬಿಟ್ರೆ ಬರಬೇಕು, ಅಷ್ಟ ಆರಾಮ ಬರ್ತದೆ ಸರ್. ಹೌದಾ? ಅದೇ ರಾಸಾಯನಿಕ ಗೊಬ್ಬರ ಬಳಸಿ ಬೆಳೆದಂತಹದ್ದು, ಅದಕ್ಕೆ ಕಂಪೇರ್ ಮಾಡಿ ಹೋಲಿಕೆ ಮಾಡಿ ನಾವು ನೋಡ್ತೀವಲ್ಲ, ಅವಾಗ ಹೆಂಗ ಅನಿಸ್ತಿದೆ? ಹೋಮಿಯೋಪತಿಗೆ ಸ್ವಲ್ಪ ನೀರು ಒಂದು ಮಿಸ್ ಆದ್ರೂ ನಡೀತದ್ರಿ, ಬಟ್ ಅದ್ರ ರಾಸಾಯನಿಕ ಹಾಕಿದಾಗ ನಾವು ಕಂಟಿನ್ಯೂ ನೀರು ಕೊಡ್ಬೇಕು. ಒಂದು ನೀರು ನಮ್ಮ ಲೇಟ್ ಆಯ್ತಂದ್ರೆ ಹಳದಿ ಬಂದ್ ಬಿಡ್ತದೆ ಕಲರ್, ಕಬ್ಬಿನ ಎಲೆಗಳು ಹಳದಿ ಬಂದ್ ಬಿಡ್ತಾವ. ಹಂಗ ನೋಡಿರಿ ನೀವು ಅದನ್ನ? ಅದ್ರ ಸರ್ ಆಲ್ರೆಡಿ ನಮ್ಮ ಹೊಲದಾಗ ಅದ್ರಿ. ಅಂದ್ರ ಬಹಳಷ್ಟು ವ್ಯತ್ಯಾಸ ನೋಡಿದ್ಕೊಳ್ಳೆ ಗೊತ್ತಾಗುತ್ತೆ. ಹಂಗಾಗಿ ಈಗ 1 ವರ್ಷದ ಅವಧಿ ಒಳಗ ನೀವು ಅದ್ರದ ಇಳುವರಿ ತಗೊಂಡಿರಿ, ಈಗ ತಗೋಬೇಕು ಸರ್, ಇನ್ ಮೇಲೆ ತಗೋಬೇಕು ನೀವು. ಅಂದ್ರೆ ಈಗ ಕಬ್ಬಿನ ಒಂದು ಸೈಜ್ ಅಂತೀವಿ ನಾವು, ಅದ್ರದ್ದು ದಪ್ಪ ಗಣಿಕೆ ಉದ್ದಾಗ್ತದೆ, ಗಣಿಕೆ ಸೈಜ್ ಗಣಿಕೆದು ಅಂತರ ಇರಬಹುದು, ಆಮೇಲೆ ಟೋಟಲ್ ಒಂದು ಕಬ್ಬಿನ ಉದ್ದ ಸರ್, ಅದು ನಿಮ್ಗೆ ಹೆಂಗ ಅನಿಸ್ತಾ ಇದೆ ಸರ್? ಗಣಿಕೆ ಉದ್ದಾಗ್ತದ್ರಿ, ಆಮೇಲೆ ದಪ್ಪ ಸೈಜ್ ಬರ್ತದ್ರಿ. ನಮ್ಗೆ ಒಂದು ಲೆಕ್ಕ ಇರ್ತದೆ ಸರ್, 1 ಎಕರೆದಾಗ ಎಷ್ಟು ಕಬ್ಬು ಇರಬೇಕು ಅಂತೇಳಿ. ಸೊ ಅದ್ರ ಲೆಕ್ಕದ ಮೇಲೆ ನಾವು ಖನಿಜ ಲೆಕ್ಕ ಹಾಕಿದ್ರೆ ಇಳುವರಿ ಬಚ್ಚೋ ಬಂದೇ ಬರ್ತದೆ ಸರ್. ಅಂದ್ರೆ ಒಂದು ಕಬ್ಬು ಕನಿಷ್ಠ ಒಂದು 2.5 ಕೆಜಿ ಅಂತ ಆಗ್ಲೇಬೇಕು. ನಾವೊಂದು 30-35 ಸಾವಿರ ಅಗಿಯಂತೂ ನಮ್ಮ ಫ್ಯಾಕ್ಟರಿ ಹೋಗ್ತಾವ, ಅದರಿಂದ ಲೆಕ್ಕ ಹಾಕಿದ್ರೆ ಒಂದು 70-80 ತನಕ ನಮ್ಮ ಆರಾಮಾಗಿ ಇಳುವರಿ ಬರ್ತದೆ ಸರ್. ಒಂದು ನಾವು ರಾಸಾಯನಿಕ ಮಾಡಿ ಯೂಸ್ ಮಾಡಿದ್ರೆ 40-45 ಬಾ ಚಲೋ ಬೆಳೆದು ಅಂದ್ರೆ 50-58 ಟನ್ ಅಷ್ಟೇ ಬರ್ತದೆ. ಸೊ ಇದೊಂದು ಕಾಸ್ಟ್ ಕಮ್ಮಿ ಆಗ್ತದೆ, ಇನ್ನೊಂದು ಇಳುವರಿ ಚಲೋ ಆಗ್ತದೆ. ಅಡ್ಡಿಲ್ಲ, ಸಾಕಷ್ಟು ವ್ಯತ್ಯಾಸ ಆಗ್ತದೆ ಇಳುವರಿ ಒಳಗೆ ಆಗುತ್ತೆ ಸರ್, ಬಹಳಷ್ಟು ವ್ಯತ್ಯಾಸ ಆಗ್ತದೆ. ಮತ್ತೆ ಯಾಕಂತಂದ್ರೆ ಪ್ರತಿ ಗಣಿಕೆದು ಸೈಜ್ ಉದ್ದಾಯ್ತು ಅಂತಂದ್ರೆ ಆಟೋಮೆಟಿಕ್ ಹೆಚ್ಚಾಗಿ ಆಗ್ತದೆ. ಈಗ 5.5 ಎಕರೆ ಒಳಗೆ ನೀವು ಖರ್ಚು ಮಾಡಿರಿ, ಮತ್ತೆ ಉಳಿದಂತ ಒಂದು 4-5 ಎಕರೆ ಒಳಗೆ ಏನ್ ಖರ್ಚು ಮಾಡಿರಿ, ಇದನ್ನ ನೀವು ಲೆಕ್ಕ ಬರೆದಿಟ್ಟಿರಿ? ಲೆಕ್ಕ ಮಾಡಿಟ್ಟಿನಿ ಸರ್, ಬಟ್ ತಂದಿಲ್ಲ ಸರ್. ತಂದಿಲ್ಲ, ಅಡ್ಡಿಲ್ಲ. ಅಂದ್ರೆ ನೀವು ಏನು ಹೋಮಿಯೋ ಔಷಧ ಬಳಸಿರಲ್ಲ, ಅಲ್ಲಿ ಖರ್ಚು ಎಷ್ಟು ಕಡಿಮೆ ಆಗ್ಯದ, ಇಲ್ಲಿ ಎಷ್ಟು ಖರ್ಚಾಗಿದೆ? ಅಜಗಜಾಂತರ ಸರ್, ಅಜಗಜಾಂತರ ವ್ಯತ್ಯಾಸ ಇದೆ. ಯಾಕಂದ್ರೆ ಈಗ ನಾವು ಒಂದು DAP ತಗೋಬೇಕಂದ್ರೆ 1400 ರೂಪಾಯಿ ಒಂದು ಬ್ಯಾಗ್ ಅದ್ರಿ, ಆಮೇಲೆ ಯೂರಿಯಾ ತಗೋಬೇಕಾದ್ರೆ ಒಂದು 370 ರೂಪಾಯಿ ತಗೋತಾರೆ, ಆಮೇಲೆ ಸೂಪರ್ ಫಾಸ್ಫೇಟ್ ಬರ್ತದೆ, ಆಮೇಲೆ ಪೊಟ್ಯಾಶ್ ಬರ್ತದೆ, ಇವೆಲ್ಲ 1800-2000 ಅದರ ಒಂದು ಬ್ಯಾಗ್. ಸೊ ಇವು 1-2 ಸಾವಿರ ರೂಪಾಯಿ 5 ಎಕರೆ ಮುಗಿದು ಬಿಡ್ತದ್ರಿ. ಅಡ್ಡಿಲ್ಲ. ಅಂದ್ರೆ ರಾಸಾಯನಿಕ ಗೊಬ್ಬರ ನೀವು ಒಂದ್ ಕಡೆ ಹಾಕಿರಿ, ಇನ್ನೊಂದ್ ಕಡೆ ಹಾಕಿಲ್ಲ, ರಾಸಾಯನಿಕ ಗೊಬ್ಬರ ಹಾಕಿಲ್ಲ, ಬರೇ ಹೋಮಿಯೋ ಔಷಧಿಯನ್ನ ಮಾತ್ರ ಬಳಸಿರಿ. ಹಿಂಗಾಗಿ ನಿಮಗೆ ಬಹಳಷ್ಟು ಉಳಿತಾಯ ಆಗಿದೆ ಅಲ್ಲಿ. ಆದ್ರೆ ಈ ಬೆಳೆಯ ಕಂಡೀಷನ್ ಕೂಡ ಬಹಳ ಚಲೋ ಅದ ಅಂತ ಹೇಳಿ ಹೇಳ್ತಾ ಇದ್ರಿ ನೀವು. ಮತ್ತೆ ಎಲ್ಲಾದ್ರೂ ನೀವು ಕಬ್ಬನ್ನ ಕಟ್ ಮಾಡಿ ನೋಡಿರಿ, ಅದ್ರೊಳಗಿಂದ ರಸ ಹೆಂಗಿದೆ, ಅದ್ರ ಎಷ್ಟು ರುಚಿ ಅದ, ಅಥವಾ ಅದ್ರ ಸ್ವಾದ ಹೆಂಗದ, ಇದ್ರೊಳಗ ರಸದ ಪ್ರಮಾಣ ಕೂಡ ಹೆಂಗದ, ಅದನ್ನೇನು ಇನ್ನ ನೋಡಿಲ್ಲ ನೋಡ್ಬೇಕು ನೀವು, ನೋಡ್ಬೇಕು. ಅಂದ್ರೆ ಇವೆಲ್ಲ ನೀವು ಗಮನಿಸ್ತಾ ಇರ್ತೀರಿ, ಇದನ್ನೆಲ್ಲ ಗಮನಿಸಬೇಕು ಅಂತ ಹೇಳಿದ್ದಾರೆ. ಎಲೆ ಉದ್ದಿರಬಹುದು, ಗಣಿಕೆ ಉದ್ದಿರಬಹುದು, ಕಬ್ಬಿನ ಉದ್ದಿರಬಹುದು, ದಪ್ಪ ಇರಬಹುದು, ಇವನ್ನೆಲ್ಲ ಗಮನಿಸಬೇಕು ಅನ್ನುವಂಥದ್ದು ಏನಾದ್ರೂ ಹೇಳಿದ್ರೆ? ಆರೋಗ್ಯವಂತ ಬೆಳೆ ಅಂದ್ರೆ ಅದ್ರ ಲಕ್ಷಣ ಸರ್, ಲಕ್ಷಣ. ಹೌದು, ಹಂಗಿದ್ರೆ ಮಾತ್ರ ಒಳ್ಳೆ ಬೆಳೆ ಬರ್ತದೆ ಸರ್. ನಾವು ಫೋಟೋಸಿಂಥೆಸಿಸ್ ಅಂತ ಹೇಳ್ತೀವಲ್ರಿ. ಹೌದು, ಫೋಟೋಸಿಂಥೆಸಿಸ್ ಅಂದ್ರೆ ಅದಕ್ಕೆ ಎಲಿನ ಮ್ಯಾಗ ಎಫೆಕ್ಟ್ ಆಗ್ತದೆ. ಸೊ ಎಲಿ ದೊಡ್ಡದಿದ್ರೆ ಮಾತ್ರ ನಮ್ಗೆ ಒಳ್ಳೆ ಬೆಳೆ ಬರ್ತದೆ. ಆಮೇಲೆ ಎಲ್ಲಿ ಚೆನ್ನಾಗಿತ್ತಂದ್ರೆ ಗಣಿಕೆನೂ ದೊಡ್ಡದಾಗ್ತದೆ, ದಪ್ಪ ಆಗ್ತದೆ, ಉದ್ದು ಆಗ್ತದೆ. ಅಡ್ಡಿಲ್ಲ. ಅಂದ್ರೆ ದ್ಯುತೀಯ ಸಂಶ್ಲೇಷಣೆ ಕ್ರಿಯೆ ಹೆಚ್ಚಿಗೆ ನಡೀತು ಅಂತಂದ್ರೆ ಹೆಚ್ಚಿಗೆ ಆಹಾರ ತಯಾರಾಗ್ತದೆ. ಸಹಜ ಅದ, ಎಲ್ಲ ಒಂದಕ್ಕೊಂದು ಲಿಂಕ್ ಇರುವಂತದ್ದು, ಸಂಬಂಧ ಇರುವಂತದ್ದು. ಈ ಲೆಕ್ಕ ಏನ್ ಹೇಳ್ತಾ ಇದ್ರಿ ನೀವು, ಕರೆಕ್ಟ್ ಹೇಳ್ತಾ ಇದ್ರಿ, ಅದರೊಳಗೆ ತಪ್ಪಿಲ್ಲ. ಅಂದ್ರ ಒಂದು ಕಾರ್ಯಕ್ಕೆ ಇನ್ನೊಂದು ಕಾರ್ಯ ಸಂಬಂಧ ಇರುವಂತದ್ದು ಅಂತ ಹೇಳಿ. ಅಂದ್ರೆ ಈಗೇನು ನೀವು ಲಕ್ಷಣಗಳನ್ನ ನೋಡಿ ಅದರ ಪ್ರಕಾರ ಹೇಳ್ತಾ ಇದ್ದೀರಲ್ಲ, ಅದು ಎಲ್ಲ ನಿಮಗೆ ಬಹಳ ಚಲೋ ಅನಿಸದ. ಬೇರೆ ಬೆಳೆಗಳಲ್ಲಿ ಇದನ್ನ ನೀವು ಇನ್ನ ಇದನ್ನ ನೋಡಿದ್ಕೊಳ್ಳಿ, ನಿಮ್ಗೆ ಕಾನ್ಫಿಡೆನ್ಸ್ ಮಾತ್ರ ಸರ್ ಹೇಳ್ತಿದ್ರು, ನಾವು ಹೊಂತಿದ್ವಿ, ಬಟ್ ಅದ್ರ ಎಫೆಕ್ಟ್ ಗೊತ್ತಾಗಬೇಕು ಸರ್, ಸ್ವಂತ ಅದಕ್ಕೆ ಎಲ್ಲ ಬೆಳೆ ಮಾಡ್ತೀವಿ. ಅಂದ್ರೆ ಈಗ ನಿಮ್ಮಷ್ಟು ನೀವೇ ವಿಚಾರ ಮಾಡಿಲ್ಲ, ನಾವು ಮಾಡಲೇಬೇಕು ನಿರ್ಧಾರ ಮಾಡ್ತಾ ಇದ್ರಿ ಸರ್, ನಿಮಗೆ ಮನದಟ್ಟ ಆಗಿಬಿಟ್ಟು. ಈಗ ನಿಮ್ಮಲ್ಲಿ ಮೆಕ್ಕೆಜೋಳ ಬೆಳೆ ಸರ್, ಮತ್ತೆ ಯಾವ್ಯಾವ ಬೆಳೆ ಬೆಳೀತಾ ಇದ್ರಿ? ಮೆಕ್ಕೆಜೋಳ ಕಬ್ಬು ಎರಡೇ ಬೆಳೆ ಬೆಳೀತಾ. ನೆಕ್ಸ್ಟ್ ಇನ್ನೊಂದಿಷ್ಟು ತೊಗರಿ ಹಾಕ್ಬೇಕು ನೆಕ್ಸ್ಟ್ ತೊಗರಿಗೂ ಮಾಡ್ತೀನಿ ಸರ್. ಅಂದ್ರೆ ಇನ್ನು ಮುಂದಿನ ದಿವಸಗಳಲ್ಲಿ ನೀವು ಇದನ್ನೇ ಎಲ್ಲಾ ಫಾಲೋ ಮಾಡೋರು? ಈಗ 9 ಎಕರೆ ಏನು ಕಬ್ಬು ಅದ ಸರ್, ಸಂಪೂರ್ಣ ಕಬ್ಬಿಗೂ ಇದನ್ನೇ ನೀವು ಮಾಡುವಂತದ್ದು. ಈಗ ಹಳೆ ಕಬ್ಬು ಅದ, ನೀವು 3 ಕ್ರಾಪ್ ತಗೊಂಡ ನಂತರ ಹೊಸ ನಾಟಿ ಮಾಡುವಂತ 3 ತಗೋತಿರೋ ಅಥವಾ ಹೆಚ್ಚಿಗೆ ತಗೋತಿರೋ? ಹೆಚ್ಚಿಗೆ ತಗೊಂಡಿವಿ ಅಂದ್ರೆ ಮರಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಆಮೇಲೆ ಕಬ್ಬು ಚಲು ಬರಲ್ಲ ಸರ್. ಅಡ್ಡಿ ನಾನು 3 ಆದ್ಮೇಲೆ ಮತ್ತೇನು ಹೊಸದ ನೀವು ಕಬ್ಬು ನಾಟಿ ಮಾಡ್ತೀರಿ? ಅವಾಗ ಮಾತ್ರ ಮತ್ತೆ ಹೊಸದಿಂದ ಇದು ಈಗ ಇರುವಂತಹ ಬೆಳೆಗೆ ಸ್ಪ್ರೇ ಮಾಡೋದಕ್ಕೆ ಏನಾದರೂ ಔಷಧಗಳು ಅದಾವ ಅಂತ ಅವ್ರಿಗೆ ಏನಾದ್ರೂ ಕೇಳಿರಿ ಇದ್ರ ಬಗ್ಗೆ? ಹೌದು ಸರ್. ಅದನ್ನು ಉಪಯೋಗ ಮಾಡಬಹುದಲ್ಲ ನೀವು? ಜಾಸ್ತಿ ಮಾಡ್ತೇನೆ ಸರ್. ಅಡ್ಡಿ ಇಲ್ಲ ಅಂದ್ರೆ ಒಟ್ಟಾರೆಯಾಗಿ ನಮ್ಮ ರೈತರಿಗೆ ನಿಮ್ಮ ಹೊಲವನ್ನು ಬಂದು ನೋಡ್ತಾ ಇರಬೇಕಲ್ಲ, ನೋಡಬಹುದು ಸರ್, ತೋರಿಸ್ತಾ ಇದ್ದೀರಿ ಎಲ್ಲರಿಗೂ? ಇನ್ಯಾರು ಬಂದಿದ್ದು ಸರ್, ಈ ಸ್ವಲ್ಪ ಹಂಗ ಪ್ರಚಾರ ಮಾಡ್ತೇವೆ ಸರ್, ನಾವು ಮಾಡ್ತಾ ಇದ್ದಾರೆ ಅಂದ್ರೆ ನಮ್ ಜೊತೆ ಮತ್ತೊಬ್ಬರು ಬೆಳೆಯಲ್ಲ ಅಂತ, ನಾವೊಬ್ಬರು ಬೆಳೆದಿರೋದಲ್ಲ, ನಮ್ ಜೊತೆ ಮತ್ತೊಬ್ಬರು ಬೆಳೆಯಲ್ಲಿ ನಾವು ನೋಡ್ ಬೆಳಿಗ್ಗೆ ನೋಡ್ರೆ ಕೇಳ್ತಾರೆ ಇದಕ್ಕೆ ಏನ ಹಾಕಿರಿ ಗೊಬ್ಬರ ಕೇಳ್ಕೊಳ್ತಾರೆ ಎಲ್ಲ ರೈತರು, ಸೊ ಅವಾಗ ಹೇಳ್ಬಿಟ್ರೆ ಆಗ್ತದೆ. ಇಳುವರಿ ವ್ಯತ್ಯಾಸ ನಿಮ್ಗೆ ಎಷ್ಟು ಆಗಬಹುದು ಅಂತ ಅನಿಸ್ತದೆ? ಅಂದ್ರೆ ಈಗ ಮೊದ್ಲ ನೀವು ತಗೊಳ್ಳೋದಕ್ಕೆ ಇಳುವರಿಗೂ ಅದೇ ಒಂದು ಎಕರೆಗೆ 30 ಟನ್ ವ್ಯತ್ಯಾಸ ವ್ಯತ್ಯಾಸ ಆಗ್ತದೆ ಅಂದ್ರೆ ಅಷ್ಟು ಹೆಚ್ಚಿಗೆ ಬರ್ತದೆ ಸರ್, ಬಹಳ ದೊಡ್ಡ. ಇನ್ನು ಒಂದು ಸೈನ್ಸ್ ಇರುತ್ತೆ ಸರ್, ಬಹಳ ಮಂದಿ ರೈತರು ಏನ್ ಮಾಡ್ತಾರೆ, ಬಹಳ ಮರಿ ಹೊಡಿಲಿ ಅಂದ್ರೆ ಕಬ್ಬು ಹಚ್ಚಬೇಕಾರನ ಒಂದ್ ದಿಡಿಕೆ ಅಂತ ಹೇಳ್ತಾರೆ ಸರ್, ನಮ್ಗೆ ಒಂದ್ ಕಬ್ ಇನ್ನೊಂದು ಅರ್ಧ ಕಬ್ ಹೆಚ್ಚಿಗೆ ಕಬ್ ತುಳಿತಾರೆ. ಬಟ್ ನಾವೇನ್ ಮಾಡಿ ಸಿಂಗಲ್ ಬಟ್ ಸಿಸ್ಟಮ್ ಮಾಡಿವಿ ಸರ್, ಅಂದ್ರೆ ಒಂದೇ ಕಣ್ಣು ದೀಡ್ ಪುಟ್ಟಿ ಅಂತ ಮತ್ತೊಂದು ಕಣ್ಣು ಹಿಂಗ್ ಮಾಡಿವಿ, ಅಂದ್ರೆ ಒಂದೇ ಗದ್ದೆಯೊಳಗೆ ನಮ್ಗೆ 8-10 ಕಬ್ ಬರ್ತದೆ ಸರ್, ಹಂಗಾಗಿ ಅದನ್ನ ನಾವು ಮಾಡ್ತಾ ಇದೀವಿ ಸರ್. ಅಂದ್ರೆ ಒಂದೇ ಕಣ್ಣಿಂದ ತಾವು ಮಾಡ್ತಾ ಇದ್ರಿ? ಅಡ್ಡಿಲ್ಲ. ಅಂದ್ರೆ ಈಗೇನು ನೀವು ಈ ಪ್ರಯೋಗ ಮಾಡ್ತಾ ಇದ್ದೀರಿ, ನಿಮಗ ಖುಷಿ ಅನಿಸ್ತದ ಒಂದು ಪ್ರಯೋಗ ಮಾಡಿನಪ್ಪ, ಅದು ನಮ್ಮ ಇಡೀ ರೈತಾಪಿ ವರ್ಗಕ್ಕೆ ಅನುಕೂಲ ಆಗುವಂತಹ ಒಂದು ಪ್ರಯೋಗ ಅಂತ ಅನಿಸ್ತದ? ಅನಿಸ್ತದೆ ಸರ್, ಮಾಡ್ಬೇಕು ಸರ್, ಎಲ್ಲ ರೈತರು ಈ ತರ ಕೃಷಿಗೆ ಹೊರಳಬೇಕು, ಯಾಕಂದ್ರೆ ಆಲ್ರೆಡಿ ಭೂಮಿ ಸಾಕಷ್ಟು ಕೆಟ್ಟದ್ರೀಗ, ಇನ್ನೂ ಕೆಡಬಾರ್ದಂದ್ರೆ ಇಂತಹ ಕೃಷಿಗೆ ನಾವು ರೈತ ಬರ್ಬೇಕು ಸರ್. ಒಳ್ಳೇದು ಜೀವನ್ ಗಣಪತಿ ವರೆ ಅವರೇ, ಯಾರಾದರೂ ನಿಮ್ ಜೊತೆಗೆ ಇದ್ರ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ನಂಬರ್ ಹೇಳ್ತೀರಿ? ಅವಶ್ಯ ಸರ್, 7019-6047-90. ಅತ್ಮೀರೆ ಈ ನಂಬರ್ ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 7019-6047-90 ಈ ನಂಬರ್ ನ ಸಂಪರ್ಕ ಮಾಡಿ ಜೀವನ್ ಅವರ ಈ ಪ್ರಯೋಗದ ಬಗ್ಗೆ ಅವರಿಗಿರುವಂತಹ ಒಂದು ಅನುಭವವನ್ನ ತಾವು ಕೂಡ ಹಂಚಿಕೊಳ್ಬಹುದು. ಒಳ್ಳೇದು ಜೀವನ್ ಗಣಪತಿ ವರೆಯವರೇ, ನಿಮ್ಮ ಪ್ರಯೋಗದ ಬಗ್ಗೆ ತಾವು ಹೇಳಿರಿ, ಮತ್ತ ಹೊಸ ವಿಷಯ ತಾವು ತಮ್ಮ ಹೊಲದೊಳಗ ಉಪಯೋಗ ಮಾಡಿ ಅದನ್ನ ರೈತರಿಗೂ ಕೂಡ ಹೇಳುವಂತಹ ಒಂದು ಏನು ಕೆಲಸ, ಅದರ ಕಾಳಜಿಯನ್ನು ವಹಿಸ್ತಾ ಇದ್ರಿ, ಅದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಈ ತನಕ ಕಬ್ಬು ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತು ವಿಜಯಪುರದ ಯುವ ರೈತರಾದ ಜೀವನ್ ಗಣಪತಿ ವದೆ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇನ್ನು ಮುಂದೆ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ್ ಅವರೊಂದಿಗಿನ ಮಾತುಕತೆಯನ್ನ ಆಲಿಸೋಣ. ನಮ್ಮ ಜೊತೆಗೆ ಗಿರೀಶ್ ಭದ್ರಗೊಂಡ್ ಅವರು ಕೂಡ ಇದ್ದಾರೆ. ಯಾವ ರೀತಿ ಅವರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ತಾವು ಗಮನಿಸ್ತಾ ಇದ್ದೀರಿ. ಈ ಒಂದು ಪ್ರಯೋಗಕ್ಕೆ ಅವರು ಮೂಲ ಕಾರಣ ಅಂತ ಹೇಳ್ಬಹುದು. ಹೋಮಿಯೋ ಔಷಧ ಪದ್ಧತಿಯನ್ನ ಕೃಷಿ ಒಳಗ ಯಾವ ರೀತಿ ನಮ್ಮ ರೈತರು ಉಪಯೋಗ ಮಾಡಿಕೊಂಡು ಒಂದು ಒಳ್ಳೆಯ ವಿಷಮುಕ್ತ ಆಹಾರವನ್ನ ಬೆಳೆಯಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ರೈತರಿಗೆ ಮಾರ್ಗದರ್ಶನ ಕೂಡ ಮಾಡ್ತಾ ಇದ್ದಾರೆ. ಜೀವನ್ ಅವರಿಗೆ ಯಾವ ರೀತಿ ಅವರು ಹೇಳಿದ್ರು, ಯಾವ ರೀತಿ ಪ್ರೇರಣೆ ನೀಡಿದ್ರು, ಮತ್ತೆ ಜೀವನ್ ಅವರು ಯಾವ ರೀತಿ ಅದನ್ನು ತಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರ ಕೆಲವು ಅನಿಸಿಕೆಗಳನ್ನು ನಾವು ಕೇಳೋಣ. ಜೀವನ್ ಅವರು ನಮ್ಮಲ್ಲಿ ಒಂದು ರೈತರದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಎಲ್ಲ ರೈತರಿಗೂ ಇನ್ವೈಟ್ ಮಾಡ್ತಿರ್ತೇನೆ. ಅದರಲ್ಲಿ ಹೊಸ ಹೊಸ ವಿಚಾರಗಳು ಹಂಚಿಕೊಳ್ಳಿ, ಒಬ್ಬರಿಂದ ಒಬ್ಬರ ನಾಲೆಜ್ ಶೇರ್ ಆಗಲಿ, ಹೊಸ ತಂತ್ರಜ್ಞಾನ ಅಡಾಪ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ ಒಳ್ಳೆ ಇಳುವರಿ ಒಳ್ಳೆ ಜೀವನ ಶೈಲಿ ಮೇಲೆ ಪ್ರತಿಯೊಂದು ವಿಷಯನ ತಿಳ್ಕೊಳ್ಳಿ ಅಂತಂದ್ರೆ ಎಲ್ಲರಿಗೂ ಇನ್ವೈಟ್ ಮಾಡ್ತೀವಿ. ಆ ಸಂದರ್ಭದಲ್ಲಿ ಬಂದಾಗ ಸ್ವಲ್ಪ ಹೋಮಿಯೋ ಬಗ್ಗೆ ನಾವು ವಿಷಮುಕ್ತ ಆಹಾರ ಬೆಳೆದ್ರ ಬಗ್ಗೆ ಸ್ವಲ್ಪ ನಾವು ಚರ್ಚೆ ಮಾಡ್ತಿರ್ತೀವಿ. ಅವರು ಕೂಡಿ ನಿರಂತರವಾಗಿ ಅವ್ರದ್ದು ಸಂಪರ್ಕದಾಗ ಇದ್ದೀವಿ. ಅವರು ನಮ್ಗೆ ಕೆಲವೊಂದು ಗೈಡ್ಲೈನ್ಸ್ ಕೊಡ್ತಿರ್ತಾರ. ಅಂದ್ರೇನು ಯಾವ ರೀತಿ ಏನು ಸಮಸ್ಯೆ ಹೇಳಿದ್ರೆ ಅಂದ್ರೆ ಅದಕ್ಕೆ ನಾವು ಸೊಲ್ಯೂಷನ್ ಹುಡುಕ್ತೀವಿ. ಆ ತರ ನಾವು ಕೆಲವೊಂದು ಬೆಳೆಗಳಿಗೆ ಮೆಡಿಸಿನ್ ಈ ಕಬ್ಬಿನ ಬಗ್ಗೆ ಏನು ಹೇಳಿದೆ ಅವ್ರಿಗೆ. ಕಬ್ಬಿನಲ್ಲಿ ಸಾಕಷ್ಟು ವಿಧಾನಗಳಿದಾವ. ಈಗ ಆಲ್ರೆಡಿ ಕಬ್ಬು ಹಚ್ಚಿರ್ತಾರೆ, ಅವರಿಗೆ ಬೆಳವಣಿಗೆ ಚೆನ್ನಾಗಿ ಬರಲಿಕ್ಕೆ ಬೇಕಾದಂತ ಮೆಡಿಸಿನ್ ಗಳ ಕೊಡ್ತೀವಿ. ಆಮೇಲೆ ಹೊಸದಾಗಿ ಕಬ್ಬು ಮಾಡೋರ್ ಇತ್ತಂದ್ರೆ ಅದ್ ಲ್ಯಾಂಡ್ ಪ್ರಿಪರೇಷನ್ ಮಾಡೋ ಒಂಥರ ಮೆಡಿಸಿನ್ ಇರ್ತೈತಿ. ಆಮೇಲೆ ಆ ಕಬ್ಬಿನ ಬೀಜಗಳನ್ನ ಬೀಜೋಪಚಾರ ಮಾಡಿಕೊಂಡು ಹಚ್ಚೋದು ಇರ್ತೈತಿ. ನಂತರ ಅದ್ರ ಬೆಳವಣಿಗೆ ಹಂತಕ್ಕೆ ಬೇಕಾದಂತ ಮೆಡಿಸಿನ್ ಇರ್ತೈತಿ. ಈ ತರ ಎಲ್ಲ ಮಾಡಿದ್ದೇ ಅದಲ್ಲಿ ಒಂದು ಮಣ್ಣಿಂದ ಬರ್ತಕ್ಕಂತ ರೋಗ, ಈ ಲದ್ದಿ ಹುಳ ಟೈಪ್ ಇರ್ತೈತಿ ಬೇರ್ ಕಡೆ ಅಂತ ರೋಗ, ಅವು ಬರೋದಿಲ್ಲ. ಆಮೇಲೆ ಇನ್ನಿತರ ಮಣ್ಣಿಂದ ಬರ್ತಕ್ಕಂತ ರೋಗಗಳನ್ನ ನಾವು ಕಂಟ್ರೋಲ್ ಮಾಡಬಹುದು. ನಂತರ ಅದನ್ನ ಬೆಳವಣಿಗೆ ಹಂತದಲ್ಲಿ ಯಾವ ರೀತಿ ನಾವು ಇಳುವರಿ ಹೆಚ್ಚು ತಗೋಬೇಕು, ಅದಕ್ಕೆ ಬೇಕಾದಂತ ಪೋಷಕಾಂಶಗಳನ್ನು ಕೂಡ ನಾವು ಯಾವ ವಿಧಾನದಲ್ಲಿ ಹಾಕು. ಬೆಳೆ ಸಣ್ಣದಿದ್ದಾಗ ಸ್ಪ್ರೇ ಮಾಡ್ಕೊಂಡ ಅದಕ್ಕೆ ಮೆಡಿಸಿನ್ ಕೊಡ್ತೀವಿ. ನಂತರದಿಂದಲ್ಲಿ ಅದು ಬೆಳೆ ಎತ್ತರ ಆದ ತಕ್ಷಣ ನಾವು ಈ ಹನಿ ನೀರಾವರಿ ಮಾಡಿದ್ರೆ ಹನಿ ನೀರಾವರಿ ಮುಖಾಂತರ ಕೊಡಬಹುದು, ಇಲ್ಲ ಹರಿ ನೀರು ಇತ್ತಂದ್ರೆ ಹರಿ ನೀರಲ್ಲಿ ಕೊಡಬಹುದು. ಹರಿ ನೀರಲ್ಲಿ ಕೊಟ್ಟಾಗ ಕೂಡ ಸರಿಯಾದ ರೀತಿ ಕೆಲಸ ಮಾಡಿದ ಉದಾಹರಣೆನೂ ಇದೆ. ಸ್ವಲ್ಪ ಅಂದ್ರೆ ಅತಿ ಸಣ್ಣ ಇಲ್ಲ ಅತಿ ಎತ್ತರೂ ಇಲ್ಲ ಅಂತತಿ. ಅಂತ ಸಂದರ್ಭದಲ್ಲಿ ಕೆಲವೊಂದು ಹೋಲಾಕ್ ಬರ್ತಿತ್ತಂದ್ರೆ ಕೆಲವೊಂದ್ರೆ ಟ್ರೆಂಚಿಂಗ್ ಪದ್ಧತಿಯನ್ನು ಅಳವಡಿಸ್ಕೋತಾರ. ಆಮೇಲೆ ಅವ್ರಿಗೆ ಯಾವ ರೀತಿ ಹೇಳಿ ಅಂದ್ರೆ 20 ಲೀಟರ್ ನೀರಿನ ಕ್ಯಾನ್ಗಳೇನಿರ್ತಾವಲ್ಲ ಆ ಕ್ಯಾನಲ್ಲಿ ಮೆಡಿಸಿನ್ ಹಾಕಿಬಿಟ್ಟು ನಲ್ಲಿ ಸ್ಟಾರ್ಟ್ ಮಾಡಿ ಅಲ್ಲೊಂದು ಇಟ್ಕೊಂಡು ಹರಿ ನೀರಲ್ಲಿ ಬಿಡ್ತಾರೆ. ಈ ರೀತಿ ಮಾಡಿ ಸಾಕಷ್ಟು ಇಳುವರಿಯನ್ನು ತಗೋಬಹುದು. ಅದಕ್ಕೆ ಜೀವನ ವಿರೋರು ಅವರು ಪ್ರಯೋಗ ಮಾಡಿ ಸಾಕಷ್ಟು ಅದರ ಅಪ್ಡೇಟ್ಸ್ ಕೂಡ ಹೇಳ್ತಾರೆ. ಹೇಳೋದ್ರ ಮುಖಾಂತರ ನಾವು ಇನ್ನೂ ಹೆಚ್ಚಿನ ರೀತಿ ಇದ್ರೆ ಬೇರೆ ಬೇರೆ ಬೆಳೆಗಳಿಗೂ ನೀವು ಪ್ರಯೋಗ ಮಾಡಿ ಅಂತ ಅವರಿಗೂ ಕೂಡ ಸಲಹೆ ಮಾರ್ಗದರ್ಶನ ಕೊಡ್ತಾ ಇದ್ದೀವಿ. ಅವರು ಅದ್ರ ಬಗ್ಗೆ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ಒಟ್ಟಾರೆ ವಿಷಮುಕ್ತ ಆಹಾರ ಬೆಳೀಲಿ, ರೈತರು ತಮ್ಮ ಸ್ವಾವಲಂಬಿ ಜೀವನ ನಡೆಸಲಿ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಒಳ್ಳೆಯದು ಗಿರೀಶ್ ಭದ್ರಗೌಡ ಅವರೇ, ಧನ್ಯವಾದಗಳು ನಮಗೆ. ಧನ್ಯವಾದ. ನಮಸ್ತೆ. ನಮಸ್ಕಾರ. ಈ ತನಕ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೌಡ ಅವರೊಡನೆ ನಡೆಸಿದ ಮಾತುಕತೆಯನ್ನ ಕೇಳಿದಿರಿ. ಮಾತುಕತೆಯನ್ನ ನಡೆಸಿಕೊಟ್ಟವರು ಸೋಮಶೇಖರ್ ಎಸ್ ರೂಣಿ. ಇದುವರೆಗೆ ವಿಜಯಪುರದ ಯುವ ರೈತರಾದ ಜೀವನ್ ಗಣಪತಿ ವರೆ ಅವರೊಂದಿಗೆ ಕಬ್ಬು ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾ ಸೋಮಶೇಖರ್ ಎಸ್ ರುಳಿ. ಇದುವರೆಗೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ ಕೇಳಿದರೆ. ಸಂಕಲನ ಸಿದ್ರಾಯ್ ಎನ್ ಸಾಳುಂಕೆ. ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ, ರಾಯಚೂರು ಹಾಗೂ ವಿಜಯಪುರ ಕೇಂದ್ರಗಳಿಂದಲೂ ಪ್ರಸಾರವಾಯಿತು. ಈಗ ಕೇಳಿ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶೋಭಕ ಬಾರ್ಪ ರಾಜಣ್ಣ. ಏನ್ ನಡೆದ? ಏನಂದ್ರ ಮತ್ತೆ ಇವೆ ಕೆಲಸಗಳಿರ್ತಾವಲ್ಲಪ್ಪ, ಅಲ್ಲಿ ಇಲ್ಲಿ ಓಡಾಡೋದ್ ಬೇರೆ ಇರ್ತದ, ಮತ್ತೆ ಮನಿ ಕೆಲಸ ಅಂತ ಹಂಗೆ ಬಿಡ್ಲಿಕ್ ಬರಂಗಿಲ್ಲ, ಅವನು ಇದ್ದೇ ಇರ್ತಾವ. ನೋಡು ನಾನದಿನ ಶೋಭಕ. ಏನದು? ಮನುಷ್ಯ ಅಂದ್ಮೇಲೆ ಎಕ್ಟಿ ಇರ್ಬೇಕು. ಹೌದು ಮತ್ತೆ ಹೌದು, ಯಾಕಂದ್ರ ಕೂತುಗೆಟ್ಟ ಕೂಚಿಬೆಟ್ಟ ಅಂತಾರಲ್ಲ, ಹಂಗ ನಾವು ಸುಮ್ಮ ಕೂತ್ಕೊಂಡಿವಿ ಅಂತಂದ್ರ ಮನಸ್ಸು ಎಕಡೆಕಡೆ ಹೋಗ್ತದ, ಏನೇನೋ ಮಾಡ್ತದ, ಅದಕ್ಕೆ ಹಿಡಿತಕ್ಕೆ ಸಿಗಂಗೇ ಇಲ್ಲ. ಅದು ಅಲ್ಲ, ಬರೀ ಮನಸ್ಸು ಒಂದೇ ಆದ್ರೆ ನಂದೇನ್ ಚಿಂತೆ ಇದ್ದಿಲ್ಲ. ದೇಹನು ಸಪೋರ್ಟ್ ಮಾಡಂಗಿಲ್ಲ ಆಮೇಲೆ ಕೆಲಸ ಮಾಡ್ಲಿಕ್ಕೆ. ಆಮೇಲೆ ಏನಾಗ್ತದೆ ಅಂದ್ರೆ ನೋಡು, ದೇಹ ಅಲಸಿ ಹಾಕೋತ್ ಹೋಗ್ತದ. ಆಮೇಲೆ ಏನಂತಂದ್ರ ನಾವು ಇನ್ವಿಟೇಷನ್ ಕೊಟ್ಟಂಗಾಗತಿ ಹೋಗಕ್ಕ ರೋಗಗಳಿಗೆ. ಬಿಪಿ ಬರ್ಬೋದು, ಶುಗರ್ ಬರ್ಬೋದು, ಇನ್ನೊಂದು ಬರ್ಬೋದು, ಮತ್ತೊಂದು ಬರೋದು, ಎಲ್ಲಕ್ಕಿಂತ ಮುಖ್ಯ ಅಂತಂದ್ರ ಈ ಟೊಂಕ ಬೇನಿ ಮೊಳಕೆ ಹಿಡ್ಕೊಂಡು. ಇವತ್ತೊಳಗೆ ಏನಂತ ಹೇಳಿದ್ರು ಸಾಮಾನ್ಯ, ಯಾರಿಗೆ ಕೇಳು? ಬಿಪಿ, ಶುಗರ್, ಮೊಳಕಾಲು ಬೇನಿ, ಕೈಯ, ಇವೆಲ್ಲ ಏನವಲ್ಲ ಸಣ್ಣ ಸಣ್ಣ ಹುಡುಗರಿಗೆ ಅವಪ್ಪ ಇವತ್ ನಾಳೆ. ಹೌದಲ್ಲ, ಆದ್ರೆ ನಾನು ಅದನ್ನ ಶೋಭಕ್ಕ ಇವೆಲ್ಲದಕ್ಕೂ ಇನ್ನೊಂದು ನಾವು ಸುತ್ತ ತಿರುಗಿ ಮಾಡಿ ಒಂದು ಕಾರ್ಡ್ ಹುಡುಕಿದ್ರೆ ಸ್ವಚ್ಛತೆ ಅಂತ ಅನಿಸ್ತದೆ. ಸ್ವಚ್ಛತೆ ಹೆಂಗಾಗ್ತದಪ್ಪ ಇದಕ್ಕ ನಮ್ ಹೆಲ್ತಿಗೆ? ಮತ್ತೆ ಹೆಲ್ತಿಗೆ ಸ್ವಚ್ಛತೆ ನೇರವಾದ ಸಂಬಂಧ. ಅದು ಸ್ವಚ್ಛತೆ ಅಂದ್ರೆ ಮನಿ ಕ್ಲೀನ್ ಇಟ್ಕೊಳ್ಳೋದು, ನಾವು ಕ್ಲೀನ್ ಇರೋದು, ಅದೆಲ್ಲ ಒಂದ್ ರೀತಿ ಆಗ್ತದ. ಈ ಮೊಳಕಾಲ ಬ್ಯಾನಿಗೆ ಟೊಂಕ್ ಬ್ಯಾನಿಗೆ ಇವಕ್ಕೆಲ್ಲ ಹೆಂಗ್ ಸಂಬಂಧ ಆಗ್ತದ ಅಂತ ನನ್ನ ವಿಚಾರ. ಅಂದ್ರ ನೇರವಾದ ಸಂಬಂಧ ಹೇಳ್ತಾ ಇಲ್ಲ, ಒಂದ್ರಲಿಂದ ಇನ್ನೊಂದು ಬರ್ತಾವಂತ. ಮೊದಲು ನಮ್ಮ ವಾತಾವರಣ ನಾವೇನು ಬದುಕ್ತೀವಿ ಆ ವಾತಾವರಣ ಸ್ವಚ್ಛ ಇತ್ತು ಅಂದ್ರೆ ನಮ್ಮ ಆರೋಗ್ಯ ಚಲೋ ಇರ್ತದೆ. ಯಾವಾಗ ನಮ್ಮ ದೇಹದ ನಿರೋಧಕ ಶಕ್ತಿ ಚಲೋ ಇರ್ತದ ಅವಾಗ ಮೊಳಕಾಯಿ ಬೇರೆ ಟೊಂಕ ಬೇರೆ ಯಾವ ಬರುದಿಲ್ಲ. ಇದು ಹೋಗ್ತಿಲ್ಲ ಹಂಗ ನಾನು ಹಿಂಗ ಹೇಳಿದೆ. ಆದ್ರ ನಾಳೆ ದಿನ ಶೋಭಕ ಈಗ ನಾವು ನೋಡ್ತೀವಿ ನಮ್ಮ ದೇಶದೊಳಗ, ನಮ್ಮ ಊರೊಳಗ, ನಮ್ಮ ಹಳ್ಳಿಯೊಳಗ ಎಲ್ಲಾ ಕಡೆನೂ ಹೊಲಸು, ಅದರ ಕಸ. ಕಸದ ಸಮಸ್ಯೆ ಅದ, ಕಾರ್ಪೊರೇಷನ್ಗಳಿಗೂ ಕಸ ವಿಲೇವಾರಿ ಸಮಸ್ಯೆ, ದೊಡ್ಡ ದೊಡ್ಡ ಒಂದು ದೊಡ್ಡ ಸಮಸ್ಯೆ ಆಗ್ತದೆ. ಅದು ಹಳ್ಳಿ ಊರೊಳಗಂತೂ ಏನಂತಂದ್ರೆ ಇನ್ನೂ ಬಹಳಷ್ಟು ಪಂಚಾಯತಿ ಒಳಗ ಕಸ ವಿಲೇವಾರಿ ಸಮಸ್ಯೆ ಆಗ್ತಾ ಇಲ್ಲ. ಹೌದಲ್ಲ, ಅದಕ್ಕೆ ನಾನು ಅದೇನು ಈ ಕಸನೆ ನಾವು ಪ್ರತಿಯೊಬ್ಬರು ನಮ್ಮ ಒಂದು ಜವಾಬ್ದಾರಿ ಅಂತ ತಿಳ್ಕೊಂಡು ಈ ಕಸ ಶೇಖರಣೆ ಆಗೋದೇ ನಾವೆಲ್ಲರೂ ನಮ್ ನಮ್ಮ ಕರ್ತವ್ಯ ಅಂತ ಕಡಿಮೆ ಮಾಡಿದ್ರೆ ಹೆಂಗಾಗ್ತದೆ? ಶೇಖರಣೆ ಕಮ್ಮಿ ಮಾಡ್ಲಿಕ್ಕೆ ಹೆಂಗ ವಿಚಾರ ಮಾಡ್ಬೇಕು ಗೊತ್ತಿಲ್ಲ. ಯಾಕಂದ್ರೆ ಮನಿ ಅಂದ ಮೇಲೆ ಎಲ್ಲ ಕಸಗಳು ಇರೋದೇ ಅಪ್ಪ. ಕಸನೂ ಇರ್ತದ, ಒಣ ಕಸನೂ ಇರ್ತದ, ಮೇಲಾಗಿ ಪ್ಲಾಸ್ಟಿಕ್ ಈಗ ಸದ್ಯಕ್ಕೆ ಒಂದ್ ಸ್ವಲ್ಪ ಕಡಿಮೆ ಮಾಡ್ಯಾರ ಅಂತ ಅನ್ಕೊಳ್ಳೋಣ. ಹೌದಾ? ಈಗ ಮನೆ ಅಂದ ಮೇಲೆ ಕಸ ಇರೋದೇ, ಧೂಳು ಬರೋದೇನೆ, ಕಸ ತೆಗಿಯೋದೇನೆ, ಮತ್ತೆ ಒಯ್ದ ಹಾಕೋದೇನೆ ಎಲ್ಲ ಆಗ್ತದೆ. ಅದು ನನ್ನ ಸಮಸ್ಯೆ ಹಾಕೋದ್ರೊಳಗೆ ಏನೇ ಒಳಗೊಳಗೆ ಇಟ್ಟು ಮಾತಾಡ್ಲಿಕ್ಕತ್ತೀಯಪ್ಪ ಮಾತುಗಳು. ಅಲ್ಲ ನಂದೇನದ, ಮನಿ ಅಂದ್ಮೇಲೆ ಸಂಸಾರ ಅಂದ್ಮೇಲ ಕಸ ಹುಟ್ಕೊಳ್ತದೆ. ಹೌದು, ಕಸ ಹುಟ್ಕೊಳ್ಳಾರ್ದೆ ಸಂಸಾರ ಆಗೋದಿಲ್ಲ. ಆಗೋದಿಲ್ಲ. ಆದ್ರ ಈ ಹುಟ್ಕೊಂಡಿರುವಂತ ಕಸವನ್ನ ನಾವು ವಿಲೇವಾರಿ ಮಾಡ್ತೀವಿ ನೋಡು. ಅಲ್ಲಿ ನಾವು ಪ್ರತಿಯೊಬ್ರು ನಮ್ಮ ನಾಗರಿಕ ಕರ್ತವ್ಯ ಅಂತ ತಿಳ್ಕೊಂಡು ನಾವು ಸ್ವಲ್ಪ ಕೈಗೂಡಿಸಿದ್ರ ಏನಾಯ್ತಂತಂದ್ರೆ ಈ ತಿಪ್ಪಿ ಏನಾಗ್ತಾವ ನೋಡು. ಹೌದೌದು, ಆ ತಿಪ್ಪಿ ನಿರ್ಮಾಣ ಆಗೋದನ್ನು ಕಡಿಮೆ ಮಾಡು. ತಿಪ್ಪಿ ಹಳ್ಳಿ ಊರಾಗೂ ಆಗ್ತಾವ, ಎಲ್ಲ ಕಡೆನೂ ಆಗ್ತಾವ, ದೊಡ್ಡ ಊರಾಗೂ ಆಗ್ತಾವ. ದೊಡ್ಡ ಊರಾಗಂತೂ ಬಹಳ ಜಲ್ದಿ. ಯಾಕಂತ ಇಟ್ಕೋ, ಒಂದ್ ಕಡೆ ಇವತ್ತೊಬ್ರು ಒಂದ್ ಕಸ ಹಾಕಿದ್ರು ಅಂತಂದ್ರೆ ನೀ ಬೆಳಗಾಗದ್ರ ದೊಡ್ಡ ತಿಪ್ಪಿ ಆಗಿರ್ತದೆ. ಹೌದೌದು, ಸ್ವಚ್ಛ ಇರ್ತದ ಅಂತ ಹೇಳಿ ಒಂದ್ ಸರಿ ನೋಡೋದ್ರದಾಗ ಯಾವಾಗೋ ತಿಪ್ಪಿ ಆಗ್ಬಿಟ್ಟಿರ್ತದೆ. ಯಾರೋ ಒಬ್ಬರು ನಮ್ಮಂತ ಪುಣ್ಯಾತ್ಮರು ಒಂದ್ ಹಾಕಿರ್ತಾರ. ಉಳಿದ್ರ ಪಾಪ ಇವೊಬ್ರು ಹಾಕ್ಯಾರ ಅಲ್ಲದಲ್ಲ ಅಂತ ಅನ್ನೋದು ನಾ ಹೇಳದಿದ್ದು ಈ ಸಮಸ್ಯೆ. ಹೌದಲ್ಲ, ಆದಷ್ಟು ನಾವು ನಮ್ಮ ಓಣಿ ಒಳಗ ನಾವು ಕಸ ಹಾಕಿಲ್ಲ ಅಂತ ಇಟ್ಕೋ, ಹೊರಗಿನವ್ರು ಬಂದು ಕಸ ಹಾಕ್ಲಿ ಧೈರ್ಯ ಮಾಡ್ತಾರೆ? ಆಗಂಗಿಲ್ಲ, ಆಗಂಗಿಲ್ಲ. ಸ್ವಚ್ಛ ಕಣಸಲ್ಲಿ ಕಸ ಹಾಕ್ಬೇಕು ಅಂತ ಅನ್ಸಂಗಿಲ್ಲ. ಯಾವ ಒಬ್ಬ ಹಾಕಿದ್ನು ಅಂತಂದ್ರೆ ಅದು ಮತ್ತೆ ತಿಪ್ಪಿ ಅವಾಗ ಹಾಕೋ ಟೈಮ್ನೊಳಗ ನಾವು ಓಣೆಗಿರುವಂತವ್ರು ಜಾಗ್ರತರಾಗಿ ಈ ಅಲ್ಲಾಕ್ ಹಾಕ್ಲಿತೀರಿ ಅಂತ ಯಾರೋ ಒಬ್ರು ಮಾತಾಡಿದ್ರು ಅಂತಂದ್ರೆ ಹಾಕೋದಿಲ್ಲ. ಹಾಕಂಗಿಲ್ಲ, ಹಾಕೋರ್ನು ವಿಚಾರ ಮಾಡ್ಬೇಕು ಇಷ್ಟು ಸ್ವಚ್ಛ ಅದನ್ನ ಗಲೀಜ್ ಮಾಡಬಾರ್ದು ಅನ್ನೋದೊಂದು ಅವರಿಗೆ ಬರ್ಬೇಕು. ಬರ್ಬೇಕು ವಿಚಾರ, ಬರ್ಲಿಲ್ಲ ಅಂದ್ರೆ ಬರ್ಸಂಗ್ ಮಾಡ್ಬೇಕು. ಯಾವಾಗ ಮಾಡ್ಲಿಕ್ಕೆ ನಮಗೆ ಒಂದು ಧೈರ್ಯ ಬರುತ್ತಂತಂದ್ರೆ ನಾವು ಆ ಓಣಿಯನ್ನ ಸ್ವಚ್ಛ ಇಟ್ಕೊಂಡಾಗ. ಆಮೇಲೆ ಈ ಪ್ಲಾಸ್ಟಿಕ್ ಬಳಸೋದು ಬಹಳ ಸಲ ಮಾತಾಡಕ್ಕೆ. ಹೌದು, ಯಾವಾಗ್ಲೂ ಮಾತಾಡದಂಗೆ ಆಗ್ತದೆ ಖರೆ. ಮತ್ತೆ ಮಾರ್ಕೆಟಿಗೆ ಹೋಗ್ಬೇಕಾದಾಗ ಹಂಗೆ ಹೋಗೋದು, ಮತ್ತೆ ಅಲ್ಲಿ ಏನ್ ಪ್ಲಾಸ್ಟಿಕ್ ಕೊಡ್ತಾರ ಅದ್ರದಾಗೆ ತಗೊಂಡ್ ಏನು ಪಾಪ ಗಿರಾಕಿ ಬಿಡ್ಲಿಕ್ಕೆ ಆಗೋದಿಲ್ಲ. ಅವನಿಗೆ ಒಂದ್ಸಲ ಅಂತಾನೆ ಸಾವಿರ ಪ್ಲಾಸ್ಟಿಕ್ ಬಂದಾಗ್ಯಾರೆ ಏನ್ ಬಿಡಪ್ಪ ನಾ ಏನು ತಂದಿಲ್ಲ ಅಂತ ಕೊಡ್ತಾನೆ. ಹಿಂಗಾಗದಲ್ಲ, ಇದನ್ನ ನಾವು ಪ್ರತಿಯೊಬ್ರು ನಮ್ಮ ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ನಾವು ಪ್ಲಾಸ್ಟಿಕ್ ಅನ್ನ ನಾವು ಬಿಡ್ತೀವಿ, ಅದು ಅಂಗಡಿ ಸಿಗ್ತದೋ ಬಿಡ್ತಿರ್ತಿಲ್ಲ. ಹೌದು, ಪ್ರತಿಯೊಬ್ರು ನಾವು ಹಿಂಗ ಅನ್ಕೊಂಡ್ರೆ ಏನಾಗುತ್ತೇಳು, ಈ ಪ್ಲಾಸ್ಟಿಕ್ ಕಸ ಶೇಖರಣೆ ಆಗೋದು ಕಡಿಮೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿರೋ ಏನಂತಂದ್ರೆ, ನಾವು ರೋಡ್ ಅಂತಂದ್ರೆ ಏನ್ ತಿಳ್ಕೊತೀವಿ ಗುರುತಿಲ್ಲ, ಎಲ್ಲಿ ಸಿಕ್ಕಂಗ ಉಗುಳೋದು. ಅದಂತೂ ಬಹಳ ಹೇಸಿಗೆ ಬರ್ತದಪ್ಪ ರಾಜಣ್ಣ ನನಗರೆ. ಎಲ್ಲರ ಹೊಂಟಾಗ ಏನಾರ ನೋಡ್ಬೇಕು ಅಂತ ನೋಡಿದಾಗ ಕಣ್ಣಿಗೆ ಕಾಣಿಸ್ತು ಅಂತಂದ್ರೆ ಇಷ್ಟು ಮೈ ಜುಮ್ ಜುಮ್ ಅನಿಸ್ತದ, ಬಹಳ ಬಹಳ ಹೇಸಿಗೆ ಬರ್ತದ ನೋಡ. ಹೌದಿಲ್ಲ, ಅದ ಹೆಂಗ್ ಹೇಳ್ಬೇಕು ಮಾಡ್ಬೇಕು ಗೊತ್ತಿಲ್ಲ ನೋಡೋದು. ಅದಾಗ ವಿಶೇಷವಾಗಿ ಈ ಗುಟ್ಕಾ ತಿಂದ್ರು, ಎಲಿ ತಿನ್ನವರು, ಜರ್ದಾ ತಿನ್ನವರು, ಅವ್ರು ಯಾಕೆ ತಿಂತಾರೋ ಯಾಕೆ ಉಗಿತಾರೋ ಅನ್ನೋದು ಗೊತ್ತಾಗಂಗಿಲ್ಲ. ಅಲ್ಲ, ತಿಂದು ರೋಡಿನ ಮೇಲೆ ಯಾಕೆ ಹೋಗಿತ್ತು? ಮತ್ತೆ ಎಲ್ಲಿ ಹೋಗಿತ್ತಾರ? ಅಲ್ಲ, ನಾಳೆ ನಿಮಿಷ ರೋಡು ನಮ್ಮ ಒಬ್ಬರು ಸಲುವಾಗಿರೋದಿಲ್ಲ. ಹೌದು, ಸಾರ್ವಜನಿಕ ರೋಡು, ನೂರಾರು ಮಂದಿ ಸಾವಿರಾರು ಮಂದಿ ತಿರುಗಾಡುವಂತ ಜಾಗ. ಹೌದು, ನನಗಲ್ಲಿ ಹೊಲಸ್ ಮಾಡ್ಲಿಕ್ಕೆ ಏನ್ ಅಧಿಕಾರ ಅದ, ಯಾರ ಅಧಿಕಾರ ಕೊಟ್ರು ಅಂತ ನಾ ವಿಚಾರ. ಅಷ್ಟು ವಿಚಾರ ಮಾಡುವಂತ ಪ್ರಜ್ಞಾವಂತರ ನಮ್ಮಲ್ಲಿ ಹುಟ್ಕೊಂಡಿಲ್ಲ ಅಂತ ಅನಿಸ್ತದಪ್ಪ. ಅಂದ್ರೆ ಕಡಿಮೆ, ಬಹಳ ಬಹಳ ಕಡಿಮೆ, ಬೆರಳೆಣಿಕೆ ಅಷ್ಟು ಅಂತ ಅನ್ಬಹುದೇನೋ. ಹೌದಲ್ಲ, ಅಂತಂದ್ರೆ ನಾನು ಅದನ್ನು ಎಲ್ಲನೂ ಶೋಭಕ ನಾವು ಮನೆಯಾಗ ಎಲ್ಲರೂ ಸಿಕ್ ಸಿಕ್ಕಲ್ಲಿ ಉಗಿತೀವಿ ನಾವು. ಹೌದು, ಹಂಗ ನಾವು ಹೊರಗೆ ಬಂದಾಗೂ ಸಹಿತ ನಮ್ಮ ನಾಗರಿಕ ಪ್ರಜ್ಞೆಯನ್ನ ಮೆರೆದು ನಾವು ರೋಡ್ ಮೇಲೆ ಉಗುಳ್ಬಾರ್ದು. ಅಲ್ಲ ಅವರಿಗೆ ಆ ಚಟನೆ ಇತ್ತು ಅಂತಂದ್ರೆ ಮನೆಯೊಳಗೆ ಮಾಡ್ಕೊಳ್ಳಿ ಅವ್ರ ಚಟಗಳು. ಈಗ ಹೊರಗೆ ಬಂದಾಗ ಎಲ್ಲರೂ ತಿಂದು ಎಲ್ಲರೂ ಹೋಗಿತೀನಿ ಅಂತಂದ್ರೆ ನೋಡೋರಿಗೆ ಎಷ್ಟು ಅಸಹ್ಯ, ನಮ್ಮ ರೋಡ್ಗಳು ಎಷ್ಟು ಅಸಹ್ಯ ಆಗ್ತವ, ಏನ್ ವಿಚಿತ್ರ ಆಗ್ತದ ಅದು, ಆಮೇಲೆ ಸ್ಮೆಲ್ ಎಷ್ಟಪ್ಪ ಅದ್ರದ್ದು. ಆಮೇಲೆ ಅದ್ರಾಗ ವಿಶೇಷವಾಗಿ ಮಳಿ ಏನಾದ್ರೂ ಬಂತು ತೀರಾ ಆಗ್ಬಿಡ್ತದೆ. ಹೌದು, ಅವಾಗ ಏನಾಗುತ್ತೆ, ನಮ್ ರೋಡು, ನಮ್ಮ ಓಣಿ, ನಮ್ಮೂರು, ನಮ್ಮ ದೊಡ್ಡೂರು, ಹೌದು ಎಲ್ಲ ಹೊಲಸ. ಇದಕ್ಕ ನಾವು ಎಷ್ಟು ಮಟ್ಟಿಗೆ ಕಾರಣ ಆಗ್ತೀವಿ? ಹೌದು, ಯಾಕಂದ್ರೆ ಸರ್ಕಾರ ತಮ್ಮದೇ ಅಂತ ವ್ಯವಸ್ಥೆ ಪ್ರಕಾರ ಕಸ ಕಲೆಕ್ಟ್ ಮಾಡಬೇಕು, ಒಯ್ಬೇಕು, ಅದೆಲ್ಲ ಮಾಡ್ತಿರ್ತಾರೆ. ಅದನ್ನೊಂದು ಸಿಸ್ಟಮ್ ಅದ, ಸಿಸ್ಟಮ್ ಅವ್ರು ಮಾಡೋಂಗ್ ಮಾಡ್ತಿರ್ತಾರೆ. ಆ ಸಿಸ್ಟಮ್ ಅನ್ನ ಓವರ್ಲೋಡ್ ಆಗಿ ನಾವೇನ ಮಾಡ್ಲಿಕ್ಕೆ ಹೋದಾಗ ಯಾವ ಸಿಸ್ಟಮ್ ಅನ್ನು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ಲಿಕ್ಕೆ. ಹೌದು ಹೌದು ಹೌದು, ಎಲ್ಲರೂ ತಮ್ಮನ್ ತಾವ್ ತಿಳ್ಕೊಂಡ್ ಕೆಲಸ ಮಾಡುವಂತದ್ದು ಇರ್ತದ, ಸರ್ಕಾರನೇ ಮಾಡ್ಬೇಕು ಅಂತ ಅನ್ನೋದು ಅಲ್ಲ ಇಲ್ಲಿ. ಹೌದಲ್ಲ, ಈಗ ನಾವು ನಮ್ಮನೆ ಸ್ವಚ್ಛ ಇಟ್ಕೋತೀವಿ ಅಂದ್ಮೇಲೆ ನಮ್ ಓಣಿ ನಮ್ ಊರು ಅನ್ನೋದನ್ನ ಬೇಕಲ್ಲ ಅಲ್ಲಿ. ಅದಕ್ಕ ಈ ಒಂದು ರೋಡ್ ಮೇಲೆ ಉಗುಳೋದು, ಈ ಕಚೇರಿ ಒಳಗೆ ಮೂಲಿ ಮೇಲೆ ಉಗುಳೋದು, ಇವೆಲ್ಲಾನು ಬಿಟ್ಟಬೇಕು. ಏನಾಗುತ್ತೆ, ಬೇರೆಯವ್ರು ನಮ್ ಊರಿಗೆ ಬಂದ್ರು, ನಮ್ ಕಚೇರಿಗೆ ಬಂದ್ರು ಅಂದ್ರೆ ನಮ್ಮನ್ನ ಅಳದು ಬಿಡ್ತಾರ ಅವ್ರು. ಏನ್ ಇವ್ರ ಸಂಸ್ಕೃತಿ ಅದ, ಗಾಡಿ ಮೇಲೆ ಉಗುಳೋದೇ ಸಂಸ್ಕೃತಿ ಏನು, ರೋಡ್ ಮೇಲೆ ಉಗುಳೋ ಸಂಸ್ಕೃತಿ ಏನಿದು ಅಂತಂದ್ರ ನಮ್ದು ಏನ್ ಮರ್ಯಾದೆ ಉಳಿತದ. ಆಮೇಲೆ ಶೋಭಕ ಇನ್ನೊಂದು ನಂಗೆ ಇವತ್ತು ಇಂಥ ವಿಚಾರ ಬಹಳ ಬಹಳ ವಿಚಾರ ಬರ್ಲಿಕ್ಕೆ. ಯಾಕೋ ಇನ್ನೊಂದ್ ಏನಂತಂದ್ರೆ ಈ ನೋಟ್ ಅವ. ಹೌದು, ನೋಟ್ ಎದಕ್ಕ ಅದಾವ ನಮ್ಗ, ಚಲಾವಣೆ ಮಾಡ್ಲಿಕ್ಕೆ. ಚಲಾವಣೆ ಮಾಡಿ ಏನೋ ಸಾಮಾನ್ ಖರೀದಿ ಮಾಡಬೇಕು, ಸಾಮಾನ ಕೊಡಬೇಕು, ಇನ್ನೊಬ್ರಿಗೆ ಏನೋ ಮಾಡ್ಲಿಕ್ಕೆ ನಮ್ಮೊಂದು ವ್ಯವಹಾರಕ್ಕೆ ನೋಟ್ ಅಂತ ಮಾಡಿರ್ತಾರೆ. ಆ ನೋಟಿನ ಮೇಲೆ ಸಿಕ್ಕಾಪಟ್ಟಿ ಬರೀತಾರೆ. ಖರೇ, ಅದೇ ಅಂದಂಗ ಈಗ ಅದನ್ನ ಬ್ಯಾನ್ ಮಾಡ್ಯಾರ ಅಂತಲ್ಲಪ್ಪ, ರೋಡ್ ನೋಟ್ ಮೇಲೆ ಬರೆಯೋದು ಅಂತಂದ್ರ ತಿಳುವಳಿಕೆ ಕೊಟ್ಟರು ಎಲ್ಲ ಆಯ್ತು, ಕೇಳಿಲ್ ಜನ ಅಂತಿಕೊಂಡು ಈಗ RBI ದವ್ರ ಇನ್ಸ್ಟ್ರಕ್ಷನ್ ಪ್ರಕಾರ ಬ್ಯಾನ್ ಮಾಡ್ಯಾರ. ಏನಾರ ಬರ್ದಿದ್ದಿತ್ತು ಅಂದ್ರೆ ಆ ನೋಟ್ ಏನ ನಡೆಯಂಗಿಲ್ಲ ಅಂತಲ್ಲ. ನೋಟ್ ನಡೆದಷ್ಟೇ ಅಲ್ಲ, ATM ನಾನು ಏನಾರ ಡಿಪಾಸಿಟ್ ಮಾಡ್ಲಿಕ್ಕೆ ಹೋದ್ರೆ ತಗೊಳ್ಳೋದಿಲ್ಲ, ಅದು ಅದನ್ನ ತಗೊಳಂಗಿಲ್ಲ, ತಗೊಳ್ಳೋದಿಲ್ಲ ಈಗ. ಅಂದ್ರೆ ಇಲ್ಲಿ ಮಟ್ಟ ಆ ಟೆಕ್ನಾಲಜಿ ಡೆವಲಪ್ ಮಾಡ್ಬಿಟ್ಟು. ಖರೇನೇ, ಮತ್ತೆ ಅದಕ್ಕೆ ನಾನು ಇದನ್ನು ಬರೀಬೇಕಂದ್ ನಿಮ್ಗೆ ಖಾಯಶ್ ಆಗದಲ್ಲ, ಮನ್ಯಾಗ ಪೇಪರ್ ಇರೋದಿಲ್ಲ. ನಾವು ಪೇಪರ್ ಬೇಕಾದಂಗ್ ತಗೊಳ್ರಿ, ಬರೀರಿ, ಎಲ್ಲರೂ ಹೋಗ್ಬೇಕಾದಾಗ ಬರೀ ನೆನಪಾಯ್ತು ಅಂತಂದ್ರೆ ಅಲ್ಲೇ ಒಂದ್ ಪೇಪರ್ ತಗೋರಿ, ತಗೊಳ್ರಿ, ಅದ್ರ ಮೇಲೆ ಹೆಸರು ಬರೀತಾರೆ, ಏನ್ ಬೇಕಾದ್ ಬರ್ಕೋ, ಆಮೇಲೆ ನೋಟ್ಗಳು ಎಷ್ಟು ಅಂತ ಬರೀತಾರೆ. ಹೌದು, ಅದು ಬಂಡಲ್ ಒಂದ್ ಇರ್ತದ ನೋಡ, ಆ ಬಂಡಲ್ ಮೇಲೆ ನಂಬರ್ ಬರ್ದಿರ್ತದೆ, 52 68 108 ಇಂತವೆಲ್ಲ ಬರೀತಾರೆ. ಹೌದು ಹೌದು, ಇಂತವನ್ನ ನಾವು ಮಾಡ್ಬಾರ್ದು, ಯಾಕಂತಂದ್ರೆ ಏನಾಗುತ್ತೆ, ನೋಟು ಗ್ರೂಪ್ ಆಗ್ತದೆ, ಸರಿ ಅನ್ಸೋದಿಲ್ಲ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದ್ ಏನಂತಂದ್ರ, ಈ ಯಾತ್ರಾ ಸ್ಥಳಕ್ಕೆ ಹೋಗಿರ್ತೀವಿ, ಪಿಕ್ನಿಕ್ ಹೋಗಿರ್ತೀವಿ, ಅಲ್ಲಿ ಹಳೆ ಕೋಟೆ ಕೊತ್ತಲಗಳೆಲ್ಲ ಇರ್ತಾವ, ಅಲ್ಲಿನ ಹೆಸರು ಬರ್ದಿರ್ತಾರೆ. ಹೌದೌದು, ಬಹಳ ಕಡೆ ನೋಡಿನಿ ಇದಂತೂ ನಾನು, ಸ್ವಲ್ಪ ತಿರುಗಾಡದ ಜಾಸ್ತಿ. ಎಲ್ಲರೂ ಹೋದಿವಿ ಅಂತಂದ್ರೆ ಗಾಡಿನೇ ನೋಡಬೇಕು, ಎಲ್ಲರ ಒಂದು ಕಲ್ಲು ಕಾಣಿಸ್ತದೆ, ಆ ಕಲ್ಲಿನ ಮೇಲೆ ಅವ್ರ ಹೆಸರು ಇರ್ತದೆ, ದೊಡ್ಡ ಸಾಹಿತ್ಯ, ಬೇಕಾದವ್ರ ಹೆಸರು ಇರ್ತದೆ, ದೊಡ್ಡ ಸಾಹಿತ್ಯನೇ ಬರ್ದಿರ್ತಾರೆ. ಹೌದೌದು, ಅಂತಂದ್ರೆ ಆ ಸಾಹಿತ್ಯದ ನಮ್ಮ ಪ್ರಾವೀಣ್ಯತೆ ತೋರಿಸ್ಕೊಳ್ಳಿ ಜಾಗ ಏನದು, ನಾ ಬಂದ್ ಹೋಗಿನಿ ಅನ್ನೋದಕ್ಕೆ ಇದು ಮಾಡಿರ್ತಾರೋ ಏನೋ ಗೊತ್ತಿಲ್ಲ, ಒಟ್ಟ ಅಂತಲ್ಲೆಲ್ಲ ಬರ್ದಿರ್ತಾರ. ನಾನಂತೀನಿ ಹಿಂಗ್ ಬರೆಯೋರು ತಮ್ಮ ಮನೆ ಗೋಡಿ ಮೇಲೆ ಎಷ್ಟು ಬರ್ಕೊಂಡಾರ, ಆತ್ಮ ಪರಾಮರ್ಶೆ ಅಂತೀವಲ್ಲ ಹಾಗೆ ಮಾಡ್ಕೊಳ್ಬೇಕು, ಹೋದಿಲ್ಲ ಇವೆಲ್ಲ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ, ಅವ್ರು ನೋಡುವಂತ ಜಾಗ, ನಾವು ನೋಡ್ಲಿಕ್ಕೆ ಹೋಗಿವಿ, ನಮ್ದಾದ್ಮೇಲೆ ಇನ್ನು ಮುಂದ್ ಬರೋರು ಇರ್ತಾರ, ಮುಂದಿನ ಪೀಳಿಗೆ ಬರೋರು ಇರ್ತಾರ, ಮತ್ತ ಹಿಂಗ್ ನಾವು ಬರ್ಕೊಂಡ್ರೆ ಗ್ರೂಪ್ ಮಾಡಿದ್ರೆ ಅವ್ರು ಏನ್ ನೋಡ್ಬೇಕು, ಏನ ಬಿಲ್ಡಿಂಗ್ ನೋಡ್ಬೇಕು ಅಥವಾ ನಾವು ಬರ್ದಿದ್ದು ನೋಡ್ಬೇಕ, ಅದು ಬಿಲ್ಡಿಂಗ್ ನೋಡೋದಕ್ಕಿಂತ ಮೊದ್ಲು ಅವೇ ಕಾಣಿಸಿರ್ತಾವ ನೋಡ್ಲಿ, ಅದು ಕಣ್ಣಿಗೆ ಬೀಳ್ತಾವಲ್ಲಪ್ಪ ಅವು, ಕಣ್ಣಿಗೆ ಅವನು ಮನುಷ್ಯಂದ ಏನಂತಂದ್ರೆ ಕೆಟ್ಟದ್ದು ಚಲೋ ಬೀಳ್ತದೆ, ಜಲ್ದಿ ಬೀಳ್ತಾವ ಅವು, ಎಲ್ಲಿ ಏನ್ ಬರ್ದಾರ ಅಂತ ಅನ್ನೋದು ಅದೇ ಚಂದ ಕಾಣಿಸ್ತದ ಅದು. ಇದು ಬಿಡು, ಅದು ಚಂದ ಕಾಣಿಸೋದಕ್ಕಿಂತನು ಆದ್ರೆ ಅಲ್ಲಿ ಯಾವಾಗ ಮಾಡಿರ್ತಾರ ಅನ್ನೋದೇ ಗೊತ್ತಾಗಂಗಿಲ್ಲ. ಆಮೇಲೆ ಇನ್ನೊಂದು ತಪ್ಪಿನ ನೀನ್ ಕಣ್ಣಿಗೆ ಬಿತ್ತಂತ. ಹೌದೌದು, ಏ ನಾನಂತ ಅಂತದ ಸಪೋರ್ಟ್ ಮಾಡೋದೇ ಇಲ್ಲ, ಮಾಡೋದಿಲ್ಲ, ಆದ್ರೆ ಹೇಳಿದ್ರೆ ಬಹಳ ಮಂದಿ ಜಗಳಕ್ ನಿಂದಿರ್ತಾರೆ, ಕೆಲವೊಂದ್ಸರಿ ಹಂಗನೂ ಆಗ್ತಾವ. ಇದು ನಿಮ್ದೇನ್ರಿ? ಹೌದು, ಸರ್ಕಾರ ಜಾಗ ಅದ, ಸರ್ಕಾರ ಜಾಗ ಅದ್ರಪ್ಪ, ಹಳೆ ಗುಡಿ ಅದ, ನಾವ್ ಬರೀತಿ, ನಿಮ್ಗೇನಾಗದ, ಹಿಂಗ್ ಜಗಳಾಡೋರು ಬಹಳ ಮಂದಿ. ಖರೇ, ಯಾವ್ದೇ ಒಂದು ಕೆಟ್ಟ ಕೆಲಸ ಮಾಡ್ಬೇಡ್ರಿ ಅಂತಂದಾಗ ಅವ್ರಿಗೆ ಸಿಟ್ಟು ಬರ್ತದೆ, ಸಿಟ್ಟು ಬಂದ್ಬಿಡ್ತದೆ. ಅದಕ್ಕೆ ಇವೆಲ್ಲ ನಾವು ನೋಡ್ಬೇಕಲ್ಲ, ಅಲ್ಲ ನಾವು ನೋಡಿಲ್ಲ ಅಂತಂದ್ರ ನಮಗಾಗಿರುವಂತದ್ದು ಬೇರೆ ಯಾರು ನೋಡ್ತಾರ? ಆಮೇಲೆ ಇದ್ರ ಜೊತೆ ಇನ್ನೊಂದು ವಿಚಾರ ಬರ್ತದೆ, ಮತ್ತೆ ಹೌದಪ್ಪ, ಏನಂತಂದ್ರೆ ಈ ಏನೇನು ವಿಚಾರ ಮಾಡ್ಕೊಂಡ್ ಬಂದಿ ಬಂದಿ ಇವತ್ತ, ಈ ನೀರೇನದಲ್ಲ, ಹೌದು, ಈ ನಿಸರ್ಗದಾಗಿರುವಂತದ್ದು ಒಂದು ಅತ್ಯಮೂಲ್ಯವಾದಂತ ಒಂದು ಸಂಪತ್ತು, ನೈಸರ್ಗಿಕವಾಗಿರುವಂತದ್ದು. ಪ್ರತಿಯೊಬ್ಬರಿಗೂ ನೀರು ಬೇಕು, ಪ್ರತಿಯೊಂದು ಜೀವಿಗೆ ನೀರು ಬೇಕು, ಪಕ್ಷಿ ಪ್ರಾಣಿಗಳೆಲ್ಲರಿಗೂ ನೀರು, ಗಿಡ ಮರ ಈ ಪೃಥ್ವಿ ಮೇಲೆ ಏನೇನದ ಎಲ್ಲದಕ್ಕೂ ನೀರು ಬೇಕು. ಆದ್ರೆ ನಾವು ಬಹಳಷ್ಟು ಸಲ ನೀರನ್ನ ನಾವು ಬಹಳ ತುಚ್ಛವಾಗಿ ನೋಡ್ತೀವಿ, ಹಾಳು ಮಾಡ್ತೀವಿ, ಯಾವಾಗ ಅದ್ರ ವ್ಯಾಲ್ಯೂ ಗೊತ್ತಾಗ್ಲಾರ್ದಾಗ. ಯಾವಾಗ ನಮ್ಮಲ್ಲಿ ನಾ ಸಾಕಷ್ಟು ನೀರ್ ಇರ್ತಾವ ನಮ್ಗ ಅವಾಗ ಎಷ್ಟು ಚಲ್ಲಿ ಕಟ್ಟಿಲ್ಲ. ಒಂದಿನ ನಳ ಬಂದಾಗ್ಲಿ ಅವಾಗ ಅವತ್ತೇ ಚಾಲು ಆಗ್ತದ, ಸ್ವಲ್ಪ ನೋಡಿ ಖರ್ಚು ಮಾಡೋದು. ಖರ್ಚು ಮಾಡಿ ಇದನ್ನ ದಿನನಿತ್ಯ ಮಾಡ್ಕೊಂಡ್ರೆ ಹೆಂಗಾಗ್ತದ? ಹೌದು ಹೌದು, ನಾವು ದಿನನಿತ್ಯ ನೋಡ್ಕೊಂಡು ಎಷ್ಟು ಬೇಕು ಅಷ್ಟೇ ನೀರು ಉಪಯೋಗ ಮಾಡಿಕೊಂಡು, ಈಗ ಹೊಲದಾಗ ಇರುತ್ತೆ ಅಂತ ಇಟ್ಕೊಂಡು ಹೊಲದಾಗ ನೀರ್ ಬಿಟ್ಟಿರ್ತಾರೆ, ನೀರ್ ಬಿಟ್ಟು ಯಾರ್ದ್ರ ಜೊತೆ ಮಾತಾಡೋಕೆ ನಿಂತಿರ್ತಾರೆ. ಕೆಲವೊಂದ್ ಕಡೆ ಅಷ್ಟು ನೀರ್ ಬಿಡ್ಬೇಕು ಅಂತ, ಹೌದಲ್ಲ, ಎಷ್ಟು ಬೇಕು ಅಷ್ಟೇ ಬಿಡಬೇಕು. ನೀರ್ ಯಾವ್ದು ಬಂದಂತ ಹೆಚ್ಚಿಗೆ ಬಿಟ್ರೆ ಬೆಳೆನೂ ಹಾಳಾಗ್ತದಲ್ಲ, ಅದು ಅಜೀರ್ಣ ಆಗ್ತದ, ಭೂಮಿ ಕೆಡತದ, ಭೂಮಿ ಕೆಡತದ. ಆಮೇಲೆ ಇಲ್ಲಾಂದ್ರೆ ಕೆಲವೊಂದ್ಗೆ ಹಳ್ಳ ಕರ್ಕೊಂಡು ಹೋಗ್ತಿರ್ತಾವ, ಅದು ನೀರ್ ಹಾಳಾಗ್ತದೆ. ಈ ರೀತಿ ನಾವು ಯಾವುದೇ ಒಂದು ನಿಸರ್ಗದ ಸಂಪತ್ತು ಅನ್ನೋದು ನೈಸರ್ಗಿಕವಾಗಿ ಬಂದಿರೋದಿಲ್ಲ, ಅದನ್ನ ನಾವು ಉಳಿಸ್ಬೇಕು, ಬೆಳೆಸಬೇಕು. ಎಲ್ಲಿ ಬೆಳೆಸ್ಲಿಕ್ಕೆ ಸಾಧ್ಯದ ಅಲ್ಲಿ ಬೆಳೆಸಬೇಕು, ಎಲ್ಲಿ ಉಳಿಸ್ಲಿಕ್ಕೆ ಸಾಧ್ಯದ ಅಲ್ಲಿ ಉಳಿಸಬೇಕು. ಉಳಿಸಿದ್ರೆ ಅದು ಬೆಳೆಸಿದಂಗೆ ಆಗ್ತದೆ. ನಾವು ಹನಿ ಹನಿ ಹನಿ ನೀರು ಉಳಿಸಿದಂಗೆ ಅದಕ್ಕೆ ಈ ಬ್ಯಾಸಿಗೆ ಒಳಗೆ ನೋಡ ನೀರಿನ ಮಹತ್ವ ಗುರುತ. ಹೌದು ಖರೇನೆ, ಹೌದು ಈ ಬ್ಯಾಸಿಗೆ ಒಳಗ ಎಲ್ಲಾ ಕಡೆನೂ ಎಷ್ಟ್ ನೀರ್ ಅದಾವ ಅಂದ್ರೂ ಅವಾಗ ಸ್ವಲ್ಪ ಇಲ್ಲ ಸ್ವಲ್ಪ ತ್ರಾಸ ಆಗೋದೇ ಆಗ್ತದೆ. ಇನ್ನೊಂದು ಶೋಭಕ, ಮೊನ್ನೆ ನಾವೊಬ್ಬರು ಮನೆಯಾಗ ನೋಡಿದೆ, ಏನಂತಂದ್ರ ದೊಡ್ಡರಾಗ ಎಲ್ಲರೂ ಮಾಡ್ಬೇಕಂತ ನನಗೆ ಅನಿಸ್ತದೆ. ಕೆಲವೊಬ್ರು ಮಾಡ್ಯಾರ ಇಲ್ಲಂತಿಲ್ಲ, ಈ ಮಾಳಿಗೆ ಮ್ಯಾಲ ಒಂದು ಬೊಗಣೆಗ ನೀರ್ ಹಾಕ್ಯಾರ, ನೀರ್ ಹಾಕಿಟ್ಟು ಮಾಳಿಗೆ ಮ್ಯಾಲ, ಮಾಳಿಗೆ ಮ್ಯಾಲ ಪಕ್ಷಿ ಬರ್ತವ ನೀರ್ ಕುಡಿತಾವ ಹೋಗ್ತಾವ. ಹೌದು ಖರಿ ಅದ. ಆಮೇಲೆ ಇನ್ನೊಂದು ಬಾಜು ಏನ್ ಮಾಡ, ಇನ್ನೊಂದು ಪಾತ್ರೆ ಒಳಗ ಒಂದಿಷ್ಟು ಅಕ್ಕಿ ಕಾಳು ಇವೆಲ್ಲ ಹಾಕಿ, ಅವ್ರ ಮನೆ ಮೇಲೆ ಎಷ್ಟು ಪಕ್ಷಿಗಳು ಅಂತೇವು, ಪಕ್ಷಿ ಸಂಕುಲ ಸೇವ್ ಮಾಡಿದಂಗ ಅವರಿಗೆ ಸೇವ್ ಮಾಡಿದಂಗ ಒಂದು. ಆಮೇಲೆ ಈಗ ಬ್ಯಾಸಿಗೆ ಒಳಗೆ ನಮಗ ನೀರಿನ ಸಮಸ್ಯೆ, ಹೌದು, ಇನ್ ಪಕ್ಷಿಗಳಿಗೆ ಯಾರು ನೀರ್ ಕೊಡ್ಬೇಕು, ಹೌದು ಅವಕ್ಕೆ ಎಲ್ಲಿ ನೀರ್ ಸಿಗ್ಬೇಕು. ಖರೆ ಅದ, ಈಗ ಹಳ್ಳಿ ಒಳಗ ಎಲ್ಲರ ಹಳ್ಳ ಕೊಳ ಅಥವಾ ಬಾವಿ ಏನಾರ ಇದ್ದ ಇರ್ತಾವಪ್ಪ, ಸಿಗ್ತಾವಕ್ಕ ಅವು ಒಡಗೋದ್ಮೇಲೆ. ಈಗ ದೊಡ್ಡೂರಾಗೆ ಎಲ್ಲಿ ಎಷ್ಟ್ ದೂರ ಹೋದ್ರು ನೀರ್ ಸಿಗ್ಬೇಕು, ಕಿಲೋಮೀಟರ್ ಗಟ್ಟಲೆ ಹೋದ್ರು ನೀರ್ ಸಿಗುದು ದೊಡ್ಡೂರೇ ಇರ್ತದೆ. ಅದಕ್ಕೆ ನಾನು ಪ್ರತಿಯೊಬ್ರು ಹಳ್ಳಿ ಊರಲ್ಲಿ ದೊಡ್ಡೂರ್ ನಮ್ದು ಮಾಳಿಗೆ ಅಂತ ಇರ್ತದೆ, ಹಳ್ಳಿ ಒಂದು ಭೋಗಣಿ ಪಾತ್ರಿ ಏನಾರ ಸಿಗ್ತದೆ, ಅದಕ್ಕೆ ಖರೀದಿ ಮಾಡಂತ ನಾ ಹೇಳೋದು. ಮುರುಕ ಒಡಕ ಸೋರ್ ಬೇಡ, ಪ್ರತಿಯೊಬ್ಬರು ನಾವ್ ಇಟ್ಟರೆ ಪಕ್ಷಿಗಳಿಗೆ ಸರಳವಾಗಿ ನೀರ್ ಸಿಗ್ತದೆ. ಅಂದ್ರೆ ಅವ್ ನೋಡ್ಲಿತ್ತಿದ್ದೆ ನೀರ್ ಕುಡಿಯೋದಲ್ದೆ ಅದ್ರೊಳಗೆ ಮುಳುಗಿ ಅವು ಆಟ ಆಡ್ಲಿತ್ತವ, ಸ್ನಾನ ಮಾಡ್ಲಿತ್ತವ, ಎಷ್ಟು ಖುಷಿ ಐತೆ. ಇಂಥದನ್ನ ನಾವು ಮಾಡಿದ್ರ ಆ ಪಕ್ಷಿಗಳ ಒಂದ್ ಇದೇನ್ ಸಿಗ್ತಲ್ಲ ಹಾರೈಕೆ, ಅದು ನಮ್ಗ ಜೀವನಕ್ಕೆ ಅನುಕೂಲ ಆಗೋದಿಲ್ಲಂತೆ. ಇಂತಾವ್ ಸಣ್ಣ ಸಣ್ಣ ವಿಚಾರಗಳನ್ನೇ ವಿಚಾರ ಮಾಡ್ಕೊತ ಹೋದ್ರೆ ಎಷ್ಟು ವಿಚಾರಗಳು ಬಂದು ನೋಡಿ ಇವತ್ತ ನೋಡು, ಎಷ್ಟು ವಿಚಾರಗಳನ್ನ ಮಾತಾಡಿದ್ವಿ ನಾವ್ ಇಷ್ಟ ತನಕ ಕೂತ್ಕೊಂಡು. ಹೌದಿಲ್ಲ, ಟೈಮ್ ಆಯ್ತು ನಾ ಬರ್ಲ ಮತ್ತೆ. ಹೌದಾ, ಎಲ್ಲಿ ಹೋಗ್ಬೇಕೇನ್ ಮತ್ತೀಗ? ಇನ್ನೊಂದ್ ಸ್ವಲ್ಪ ಕೆಲಸ, ಮಾರ್ಕೆಟ್ ಹೋಗ್ಬೇಕಾಗಿದೆ, ಅದೊಂದಿಷ್ಟು ಕೆಲಸ ಮುಗಿಸ್ಕೊಂಡು ಹೋಗ್ತೀನಿ. ಆಯ್ತಂಗಾರ. ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳಿದಿರಿ. ಭಾಗವಹಿಸಿದವರು ರಾಜೇಂದ್ರ ಆರ್ ಕುಲಕರ್ಣಿ ಹಾಗೂ ಶೋಭಾ ಎಂ ವಕೀಲ್. ಇನ್ನು ಮುಂದೆ ಗದ್ದಪ್ಪ ಅಂತಿಹಾಳ್ ಮತ್ತು ಸಂಗಡಿಗರಿಂದ ಕಣಿ ವಾದನ ಕೇಳುವಿರಿ.